ಶಿವರಾಯಸ್ವಾಮಿ ನೇತೃತ್ವದಲ್ಲಿ ಸಮಾಜದ ಮುಖಂಡರ ಜೊತೆ ಶಾಂತಿ ಸಭೆ, ನಾಳೆ ಬಿಜೆಪಿ ನಿಯೋಗ ಭೇಟಿ. ವಿಧಾನಸಭಾ ಸದಸ್ಯರಿಗೆ ನೀಡಿದಂತೆ ಪರಿಷತ್ ಸದಸ್ಯರಿಗೂ ಅನುದಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಹಾಗೂ ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕೇಳುಗರೆ, ಇದೇ ತಿಂಗಳ ಸೆಪ್ಟೆಂಬರ್ 10 ಸಾಯಂಕಾಲ 6:50 ರಾಜ್ಯವ್ಯಾಪಿ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಕುರಿತು ಜಂಟಿ ಕೃಷಿ ನಿರ್ದೇಶಕ ಡಾ ಶಿವಕುಮಾರ್ ಅವರು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477 ಮತ್ತೊಂದು ಸಂಖ್ಯೆ 2237048888 2237048888 ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ತಿಂಗಳ ಸೆಪ್ಟೆಂಬರ್ 10 ಸಾಯಂಕಾಲ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಇದು ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪೇರಲ ಅಥವಾ ಸೀಬೆ ಕುರಿತು ಮಹಾಬಲೇಶ್ವರ ಶಾಸ್ತ್ರಿ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಾಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದ ಕೇಳುವಿರಿ. ಮೊದಲಿಗೆ ಪೇರಲ ಅಥವಾ ಸೀಬೆ ಕೃಷಿ ಕುರಿತು ಮಹಾಬಲೇಶ್ವರ ಶಾಸ್ತ್ರಿ ಅವರೊಡನೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಒಂದಾದ ಪೇರಲೆ ಹಣ್ಣು ಅಥವಾ ಸೀಬೆ ಹಣ್ಣು ಗುವಾ ಬೇಸಾಯ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕೃಷಿಯಲ್ಲಿ ಅಪಾರ ಅನುಭವ ಹೊಂದಿರುವ ಮತ್ತು ತಮ್ಮದೇ ಆದ ಕೃಷಿಯ ಯೋಜನೆಯನ್ನು ನಿರೂಪಿಸುತ್ತಿರುವ ಮಹಾಬಲೇಶ್ವರ ಶಾಸ್ತ್ರಿಯವರು ನಮ್ಮ ಜೊತೆಗಿದ್ದಾರೆ. ಮಹಾಬಲೇಶ್ವರ ಶಾಸ್ತ್ರಿಯವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇವತ್ತು ನಮಗೆ ಸೀಬೆ ಹಣ್ಣಿನ ಬೇಸಾಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಬೇಕು ಶಾಸ್ತ್ರಿಯವರೇ. ಸೀಬೆ ಹಣ್ಣಿಗೆ ಸಾಮಾನ್ಯವಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಪೇರಲೆ ಹಣ್ಣು ಅಂತ ಇದಕ್ಕೆ ಹೆಚ್ಚು ಪ್ರಚಲಿತವಾಗಿದೆ. ಏನು ಈ ಪೇರಲೆ ಹಣ್ಣಿನ ಬೇಸಾಯ, ಪೇರಲೆ ಹಣ್ಣಿನ ಇತಿಹಾಸದ ಬಗ್ಗೆ ಮೊದಲಿಗೆ ಮಾಹಿತಿ ಮಾಡಿಕೊಡಿ. ಈ ಸೀಬೆ ಹಣ್ಣು ಅಥವಾ ನೀವು ಹೇಳಿದಂತೆ ಇದಕ್ಕೆ ಪೇರಲೆ ಹಣ್ಣು ಅಥವಾ ಇನ್ನು ಕೆಲವು ಕರ್ನಾಟಕದ ಕೆಲವೊಂದು ಭಾಗದಲ್ಲಿ ಚೇಪೆ ಹಣ್ಣು ಅಂತೂ ಕರೆಯುತ್ತಾರೆ. ಇದಕ್ಕೆ ಇಂಗ್ಲಿಷಿನಲ್ಲಿ ನಾವು ಸಾಮಾನ್ಯವಾಗಿ ಗಾವಾ ಅಂತ ಹೇಳುತ್ತೇವೆ. ಇದರ ಹಿನ್ನೆಲೆ ಅಂತಂದ್ರೆ ಇದು ಸೀಬೆ ಹಣ್ಣು ಮೂಲತಃ ಟ್ರಾಪಿಕಲ್ ಅಮೆರಿಕ ಹಾಗೂ ಮೆಕ್ಸಿಕೋ ದೇಶದಿಂದ ಬಂದಿದ್ದು 15th or 16th century ಪೋರ್ಚುಗೀಸ್, ಫ್ರೆಂಚ್ ಹಾಗೂ ಡಚ್ ರಿಂದ ಇದು ಭಾರತಕ್ಕೆ ತರಲ್ಪಟ್ಟಿತು ಎನ್ನುತ್ತಾರೆ. ಅಂದರೆ ಇದು ಮೂಲತಃ ನಮ್ಮ ದೇಶದ ಹಣ್ಣಲ್ಲ. ಇದನ್ನು ಸಾಮಾನ್ಯವಾಗಿ ಉಷ್ಣವಲಯ ಹಾಗೂ ಸಮಶೀತೋಷ್ಣವಲಯದಲ್ಲಿ ಬೆಳೆಯುತ್ತಾರೆ. ಇದನ್ನು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ ರಾಜ್ಯಗಳಲ್ಲಿ ಹಾಗೂ ದಕ್ಷಿಣ ಭಾರತದ ತಮಿಳುನಾಡು, ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಬೆಳೆಯುತ್ತಾರೆ. ಅತಿ ಹೆಚ್ಚು ಸೀಬೆ ಹಣ್ಣು ಬೆಳೆಯುವ ರಾಜ್ಯ ಎಂದರೆ ಉತ್ತರ ಪ್ರದೇಶ. ಶಾಸ್ತ್ರಿಯವರೇ, ಈಗ ನಾವು ಈ ಪೇರಲೆ ಹಣ್ಣು ಅಥವಾ ಸೀಬೆ ಹಣ್ಣು ಅಂತೇವಲ್ಲ, ಇದಕ್ಕೆ ಯಾಕೆ ಒಂದು ಕೃಷಿಯಲ್ಲಿ ಮಹತ್ವವನ್ನು ಕೊಡಲಾಗ್ತದೆ, ಮತ್ತೆ ಇದು ಸಾಮಾನ್ಯವಾಗಿ ಬಡವರ ಆಪಲ್ ಅಂತ ಹೇಳ್ತಾರೆ, ಯಾಕೆ ಈಗ ಈ ಹಣ್ಣಿಗೆ ಮಹತ್ವ ಕೊಡ್ತಾರೆ? ಇದಲ್ಲದೆ ಇನ್ನೂ ಕೆಲವು ವೈದ್ಯಕೀಯ ಉಪಚಾರದಲ್ಲಿ ಈ ಹಣ್ಣನ್ನ ವೈದ್ಯರು ಸಲಹೆ ಮಾಡ್ತಾರೆ, ಇದನ್ನು ಉಪಯೋಗಿಸ್ರಿ, ಇದನ್ನು ತಿನ್ರಿ, ಸಾಮಾನ್ಯವಾಗಿ ಇದು ಎಲ್ಲ ಇದೆ, ಈ ಬಗ್ಗೆ ಹೇಳಿ ಏನಂತದೆ ಅಂತ. ಈ ಸೀಬೆ ಹಣ್ಣಿನ ವೈಜ್ಞಾನಿಕ ಹೆಸರು ಸೈಡಿಯಂ ಗುಜಾವಾ ಅಂತ. ಇದು ಮಿರಿಟೇಶಿಯಾ ಫ್ಯಾಮಿಲಿಗೆ ಸೇರಿದ್ದು. ಈ ಹಣ್ಣಿನಲ್ಲಿ ಸಿ ಜೀವಸತ್ವದ ಪ್ರಮಾಣ ಹೆಚ್ಚಾಗಿದೆ. ಸುಣ್ಣ, ರಂಜಕ ಮುಂತಾದ ಖನಿಜಾಂಶಗಳು ಕೂಡ ಹೇರಳ ಪ್ರಮಾಣದಲ್ಲಿ ಇವೆ. ಹೀಗೆ ಹೇರಳವಾದ ಜೀವಸತ್ವಗಳು ಇರುವುದರಿಂದಲೇ ನೀವು ಈಗಾಗಲೇ ಹೇಳಿದಂತೆ ಇದನ್ನ ಬಡವರ ಸೇಬು ಎಂತಲೂ ಕರೆಯುವುದುಂಟು. ಇತ್ತೀಚೆಗೆ ಈ ಹಣ್ಣು ಸಕ್ಕರೆ ಕಾಯಿಲೆ ಇರುವವರಿಗೂ ಒಳ್ಳೆಯದು ಎನ್ನಲಾಗುತ್ತಿದೆ. ಆದರೆ ಹೀಗೆ ಸಕ್ಕರೆ ಕಾಯಿಲೆ ಇರುವವರು ಈ ಹಣ್ಣನ್ನು ಪೂರ್ತಿ ಹಣ್ಣಾಗುವ ಮೊದಲೇ ತಿಂದರೆ ಒಳ್ಳೆಯದು. ಹಾಗೆಯೇ ಅಂದ್ರೆ ಸಕ್ಕರೆ ಕಾಯಿಲೆಗೆ ಇದು ತುಂಬಾ ರಾಮಬಾಣ ಅಂತಾರೆ. ಹೌದೌದು, ಆದರೆ ಅದು ಪೂರ್ತಿ ಹಣ್ಣಾಗೋಕ್ಕಿಂತ ಹಿಂದಿನ ಹಂತದಲ್ಲಿ ಇದನ್ನ ಸೇವಿಸಬೇಕಾಗುತ್ತದೆ. ಹಾಗೆ ಈಗ ಸೀಬೆಯಲ್ಲಿ ಮೃದು ಬೀಜ ಅಂದರೆ ಸಾಫ್ಟ್ ಸೀಡೆಡ್ ಇರುವ ತಳಿಗಳು ಹಾಗೂ ಕಡಿಮೆ ಬೀಜ ಇರುವ ತಳಿಗಳು ಬಂದಿವೆ. ಹಾಗೆ ಈ ಸೀಬೆ ಹಣ್ಣು ಮಲಬದ್ಧತೆಗೆ ಒಳ್ಳೆಯ ಹಣ್ಣು ಎಂದು ಜನಪ್ರಿಯವಾಗಿದೆ. ಬಹುಶಃ ಬಾಳೆ ಮತ್ತು ಮಾವನ್ನು ಹೊರತುಪಡಿಸಿ ಅತಿ ಜನಪ್ರಿಯವಾದ ಹಣ್ಣು ಎಂದರೂ ತಪ್ಪಾಗಲಾರದು. ಈಗ ನಾವು ಮಹಾಬಲೇಶ್ವರ ಶಾಸ್ತ್ರಿ, ಹಳ್ಳಿಯಲ್ಲಿ ಎಲ್ಲ ನಾವು ಈ ಸಣ್ಣವರಿದ್ದಾಗ ತಿನ್ಕೋತ ಬಂದವೆ, ಈಗೂ ಕೂಡ ಹಳ್ಳಿಯಲ್ಲಿ ಅಲ್ಲಲ್ಲಿ ಲಭ್ಯವಿವೆ, ಅವೆಲ್ಲ ಈಗ ಸಣ್ಣ ಪ್ರಮಾಣದ ಪೇರ್ಲೆ ಹಣ್ಣು ಅಂತ ನಾವು ಹೇಳ್ತೇವೆ. ಆದರೆ ಈಗ ಹೊಳೆ ಅಂಚಿಗೋ ಅಥವಾ ಈಗ ಜಂಗಲ್ ಕಡೆನೋ ಅರಣ್ಯ ಪ್ರದೇಶದಲ್ಲೋ ಅಥವಾ ಹೊಲದ ಪಕ್ಕದಲ್ಲಿ ಹೀಗೆ ಸಾಕಷ್ಟು ಕಡೆ ತನ್ನಷ್ಟಕ್ಕೆ ತಾನು ಬೆಳೆದುಕೊಂಡು ಅಲ್ಲಿ ಆದ ತನ್ನದೇ ಆದ ಹಣ್ಣಿನ ಪ್ರಮಾಣವನ್ನು ಕೊಡ್ತಾ ಅಲ್ಲಿ ಸ್ಥಳೀಕರಿಗೆ, ಅದರಲ್ಲಿ ಹಳ್ಳಿಯ ಮಟ್ಟದಲ್ಲಿ ಇರುವವರಿಗೆ, ಆ ರೈತರು ಇರಲಿ ಯಾರೇ ಇರಲಿ, ಯಾವಾಗಲೂ ಅದು ಹಣ್ಣು ಕೊಡ್ತದೆ. ಅದು 365 ದಿನನೂ ಕೂಡ ಈ ಹಣ್ಣು ಎಲ್ಲ ಕಡೆ ಲಭ್ಯ ಇರ್ತದೆ ಅಂತ ನಮ್ಮಲ್ಲಿ ಇದು ಒಂದು ಸಂಪ್ರದಾಯ ಇದೆ. ಹೌದು, ಈಗ ನಾವು ಬಾಲ್ಯದಲ್ಲಿ ನೋಡಿರುವಂತಹ ಈ ಸೀಬೆ ಹಣ್ಣಿನ ತಳಿಗಳು ಅಂತಂದ್ರೆ ಅವೆಲ್ಲ ಈ ನಾಟಿ ಟೈಪ್ ಅಂದ್ರೆ ಆ ಹಂತಕ್ಕೆ ಸೇರಿದವು. ಈಗ ನಾವೇನು ರೈತರು ಅದನ್ನ ಬೆಳೀತಾ ಇದ್ದಾರೆ, ಇವೆಲ್ಲ ಅಧಿಕ ಇಳುವರಿ ಕೊಡುವಂತಹ ತಳಿಗಳು. ಹಾಗೂ ನಾನು ಈಗಾಗಲೇ ಹೇಳಿದಂತೆ ಸಾಫ್ಟ್ ಸೀಡೆಡ್ ಅಥವಾ ಕಡಿಮೆ ಬೀಜವಿರುವ ಹಾಗೂ ಮೃದು ಬೀಜವಿರುವ ತಳಿಗಳು, ಇವುಗಳ ಹಣ್ಣಿನ ಗಾತ್ರವು ತುಂಬಾ ದೊಡ್ಡದಾಗಿರುತ್ತದೆ. ಮಹಾಬಲೇಶ್ವರ ಶಾಸ್ತ್ರಿ ಅವರೇ, ಈಗ ಪೇರ್ಲೆ ಹಣ್ಣು ಬೆಳಿಬೇಕಾದ್ರೆ ಯಾವ ತರ ಹವಾಗುಣ ಮತ್ತು ಮಣ್ಣು ಸೂಕ್ತ ಅಂತ ಹೇಳ್ತೀರಿ? ಯಾಕಂದ್ರೆ ಈಗ ಕೆಲವೊಬ್ಬರು ರೈತರು ಇರ್ತಾರೆ, ತಾವು ಕೂಡ ಇದನ್ನು ಬೆಳಿಬೇಕಂದ್ರೆ ಹೆಂಗ್ ಮಾಡ್ಬೇಕು, ಯಾವ ವಾತಾವರಣದಲ್ಲಿ ಅದು ಬೆಳೆದ್ರೆ ಸೂಕ್ತ, ಮಣ್ಣು ಯಾವ ತರ ಇರಬೇಕು, ಮಣ್ಣಿನ ರಚನೆ ಹೇಗಿರಬೇಕು, ಅದರಲ್ಲಿ ಯಾವ್ಯಾವ ಅಂಶಗಳು ಇರಬೇಕು, ಈ ತರ ಎಲ್ಲ ಬೇಕಾಗುತ್ತೆ. ಈಗ ಹವಾಮಾನ ಅಂತಂದ್ರೆ ನಾನು ಈಗಾಗಲೇ ತಿಳಿಸಿದಂತೆ ಇದು ಉಷ್ಣವಲಯದ ಹಣ್ಣಿನ ಬೆಳೆ. ಮಳೆ ಕಡಿಮೆ ಇರುವ ಒಣ ಪ್ರದೇಶಗಳಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ. ಮಳೆ ಹೆಚ್ಚಾಗಿ ಬೆಳೆಯುವ ಪ್ರದೇಶಗಳಲ್ಲಿ ಗಿಡಗಳು ಉತ್ತಮವಾಗಿ ಬೆಳೆದರೂ ಸಹ ಹಣ್ಣಿನ ಗುಣಮಟ್ಟ ಕಳಪೆಯಾಗಿರುತ್ತದೆ. ಇನ್ನು ಈ ಹಣ್ಣಿನ ಬೆಳೆಗೆ ನೀರು ಚೆನ್ನಾಗಿ ಬಸಿದು ಹೋಗುವ ಕೆಂಪು ಗೋಡು ಮಣ್ಣು ಅಥವಾ ಕಪ್ಪು ಮಣ್ಣಿನಲ್ಲೂ ಸಹ ಇದನ್ನು ಬೆಳೆಯಬಹುದು. ಹಾಗೆಯೇ ಇದಕ್ಕೆ ರಸಸಾರ ಅಥವಾ pH ಅಂಶ ಅಂತ ನಾವು ಏನ್ ಹೇಳ್ತೀವಿ, ಇದು ನ್ಯೂಟ್ರಲ್ನಿಂದ ಸ್ಲೈಟ್ಲಿ ಅಲ್ಕನೈನ್ ಅಂದರೆ 6.5-8 ತನಕ pH ರೇಂಜ್ ಇರುವ ಮಣ್ಣಿನಲ್ಲಿ ಇದನ್ನು ಬೆಳೆಯಬಹುದು. ಹಾಗೆಯೇ ಇಸಿ ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಥವಾ ವಿದ್ಯುತ್ ವಾಹಕ ಅಂತ ನಾವೇನ್ ಹೇಳ್ತೀವಿ, ಇದು 0.5 ಕಡಿಮೆ ಇರಬೇಕು. ಮಹಾಬಲೇಶ್ವರ ಶಾಸ್ತ್ರಿ ಅವರೇ, ಈಗ ತಾವು ಈ ಒಂದು ಪೇರಲೆ ಕೃಷಿಯಲ್ಲಿ ತಮ್ಮದೇ ಆದ ಒಂದು ಅನುಭವವನ್ನ ಹೊಂದಿದ್ದೀರಿ, ಸಾಕಷ್ಟು ಕಡೆ ತಾವು ನೋಡ್ಕೊಂಡು ಬಂದಿರಿ, ಸಲಹೆಯನ್ನು ಕೂಡ ಕೊಟ್ಟಿದ್ದೀರಿ. ಈಗ ಪೇರಲೆ ಬೆಳಿಬೇಕಂದ್ರೆ ಈಗ ಸಾಮಾನ್ಯವಾಗಿ ಪ್ರಚಲಿತ ಇರುವ ತಳಿಗಳ ಹೊರತಾಗಿ ಹೊಸದಾಗಿ ಯಾವ್ಯಾವ ತಳಿಗಳು ನಮ್ಮ ಒಂದು ವಾತಾವರಣಕ್ಕೆ ಮತ್ತು ಮಣ್ಣಿಗೆ ಸೂಕ್ತ ಅನ್ನೋದು ತಿಳಿಸ್ಕೊಡಿ. ಇದು ತುಂಬಾ ಪ್ರಮುಖವಾದ ಪ್ರಶ್ನೆ. ಈ ಸೀಬೆಹಣ್ಣಿನ ಪ್ರಮುಖ ತಳಿಗಳೆಂದರೆ ಅಲಹಾಬಾದ್ ಸಫೇದ, ಲಕ್ನೋ 49 ಅಥವಾ ಸರ್ದಾರ್ ಸೀಬೆ ಅಂತ ಏನ್ ಹೇಳ್ತೀವಿ, ಹಾಗೂ ಲಲಿತ್, ಹೀಗೆ ಮುಂತಾದ ತಳಿಗಳು ಇವೆಲ್ಲ ಹಳೆಯ ತಳಿಗಳು. ಈಗ ಇತ್ತೀಚಿನ ತಳಿಗಳು ಅಂತಂದ್ರೆ ನೀವು ಬಹುಶಃ ಈ ಸೂಪರ್ ಮಾರ್ಕೆಟ್ ಅಲ್ಲಿ ಅಥವಾ ಬೇರೆ ಕಡೆ ಎಲ್ಲ ನೋಡಿರ್ತೀರಾ, ತುಂಬಾ ದೊಡ್ಡ ದೊಡ್ಡದಾದ ಹಣ್ಣು ಈ ಬ್ಯಾಗ್ ಅಲ್ಲಿ ಬರುತ್ತೆ, ಅದು ಚಿಕ್ಕ ಚಿಕ್ಕ ಬ್ಯಾಗ್ ಅಲ್ಲಿ. ಇದನ್ನ ತೈವಾನ್ ಪಿಂಕ್, ತೈವಾನ್ ವೈಟ್, ಡೈಮಂಡ್ ಗಾವಾ, VNR ಇವು ಮುಂತಾದವು ಇತ್ತೀಚಿನ ತಳಿಗಳು. ಹಾಗೆಯೇ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಹೆಸರುಘಟ್ಟದಲ್ಲಿ ಏನಿದೆ, ಇವು ಸಹ ಈ ಸೀಬೆ ಹಣ್ಣಿನ ಕೆಲವು ತಳಿಗಳನ್ನು ಬಿಡುಗಡೆ ಮಾಡಿವೆ. ಇವುಗಳಲ್ಲಿ ಪ್ರಮುಖವಾದವು ಅಂದರೆ ಅರ್ಕಾ ಕಿರಣ್, ಅರ್ಕಾ ಮೃದುಲ, ಅರ್ಕಾ ಅಮೂಲ್ಯ, ಅರ್ಕಾ ರಶ್ಮಿ. ಹೀಗೆ ಇವು IHR ನಿಂದ ಏನ್ ತಳಿಗಳನ್ನು ಬಿಡುಗಡೆ ಮಾಡ್ತೀವಿ ಅದಕ್ಕೆ ಎಲ್ಲ ಅರ್ಕಾ ತಳಿಗಳು ಅಂತ ಹೇಳ್ತೀವಿ. ಹಾಗೆ ಆ ಹೆಸರಿನ ಹಿಂದೆ ನಮ್ಮ ಅರ್ಕಾ ಹೇಳುವಂತ ಒಂದು ಹೆಸರಿರುತ್ತೆ. ಇನ್ನು ಈ ತಳಿಗಳ ಗುಣಲಕ್ಷಣಗಳನ್ನು ನೋಡಬೇಕಂತಂದ್ರೆ ಈ ಅಲಹಾಬಾದ್ ಸಫೇದ ಇದು ತುಂಬಾ ಹಳೆಯ ತಳಿ, ಬಿಳಿ ಬಣ್ಣದ ತಿರುಳು ಇದಕ್ಕಿರುತ್ತದೆ. ಹಾಗೆ ಮೃದು ಬೀಜ, ಇಂದಿಗೂ ಸಹ ಇದು ಅತ್ಯಂತ ಜನಪ್ರಿಯ ತಳಿ ಅಂತಾನೆ ಹೇಳ್ಬೋದು. ಈ ಹಣ್ಣಿನ ಗಾತ್ರ ಸಾಮಾನ್ಯ ಯಾವ ತರ ಇರುತ್ತೆ? ಇದು ಮಧ್ಯಮ ಗಾತ್ರದ ಹಣ್ಣು ಬರುತ್ತೆ ನಿಮ್ಗೆ. ನಂತರ ಎರಡನೇ ತಳಿ ಅಂತಂದ್ರೆ ಲಕ್ನೋ 49 ಅಥವಾ ಸರ್ದಾರ್ ಅಂತ, ಇದು ಸಹ ಬಿಳಿ ಬಣ್ಣದ ತಿರುಳಿಂದು, ಆದರೆ ಇದರ ಬೀಜ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿರುತ್ತದೆ. ಇನ್ನು ಇತ್ತೀಚಿನ ತಳಿಗಳಾದ ತೈವಾನ್ ಪಿಂಕ್, ಹೆಸರೇ ಹೇಳುವಂತೆ ಇದರ ತಿರುಳು ಪಿಂಕ್ ಕಲರ್ ಇಂದ ಆಗಿರುತ್ತೆ. ಥೈಲ್ಯಾಂಡ್ ವೈಟ್ ಅಂತಂದ್ರೆ ಬಿಳಿ ಬಣ್ಣದ ತಿರುಳು ಆಗಿರುತ್ತೆ. ಹಾಗೆ ಡೈಮಂಡ್ ಗಾವ ಇದು ನಸು ಕೆಂಪು ಬಣ್ಣದ ತಿರುಳನ್ನು ಹೊಂದಿರುತ್ತದೆ. ಈ ಮೂರು ತಳಿಗಳು ಸಹ ಅಧಿಕ ಫಸಲು ಬಿಡುವ ತಳಿಗಳಾಗಿದ್ದು ಇವುಗಳಿಗೆ ಪ್ರತಿ ಕಾಯಿಗೂ ಸಹ ಈ ಬ್ಯಾಗ್ ಅನ್ನು ಹಾಕಬೇಕಾಗುತ್ತದೆ. ಈ ಕಾಯಿ ಬಿಟ್ಟ ನಂತರ ಅವುಗಳನ್ನು ಥಿನ್ನಿಂಗು ಸಹ ಮಾಡಬೇಕಾಗುತ್ತದೆ. ಮಾಬಲೇಶ್ವರ ಶಾಸ್ತ್ರಿ ಅವರೇ, ಈಗ ಪೇರ್ಲೆ ಹಣ್ಣನ್ನ ನಾವು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ನೋಡ್ತೇವೆ, ಅಲ್ಲಿ ಅಂಗಡಿಯಲ್ಲಿ ಈ ಪೇರ್ಲೆ ಹಣ್ಣಿಗೆ ಒಂಥರ ಬಿಳಿಯ ಬಣ್ಣದ ಒಂದು ಬ್ಯಾಗ್ ತರ ಸುತ್ತಿರ್ತಾರೆ, ಚೀಲ ಸುತ್ತಿರ್ತಾರೆ, ಯಾಕೆ ಈ ಒಂದು ಬ್ಯಾಗ್ ಅನ್ನ ಸುತ್ತಬೇಕಾಗುತ್ತೆ, ಏನು ಅದರ ವೈಶಿಷ್ಟ ಹೇಳಿ ನಮ್ಮ ರೈತ ಬಾಂಧವರಿಗೆ. ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕಂದ್ರೆ ನಾವೆಲ್ಲ ಮೊದಲೆಲ್ಲ ನೋಡಿದ್ದು ಈ ಪೇರ್ಲೆ ಹಣ್ಣಿಗೆ ಬ್ಯಾಗ್ ಆಗಲಿ ಇದು ಏನು ಇರ್ತಾ ಇರಲಿಲ್ಲ. ಈಗ ನೀವು ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ನೋಡುವಂತ ಈ ಹಣ್ಣಿಗೆ ಪ್ರತಿಯೊಂದು ಹಣ್ಣಿಗೂ ಒಂದೊಂದು ಬ್ಯಾಗ್ ಅನ್ನು ನೋಡಿರ್ತೀರಿ. ಈ ಬ್ಯಾಗ್ ಅನ್ನು ಬಟರ್ ಪೇಪರ್ ಅಥವಾ ಪಾಲಿಥಿನ್ ನಿಂದ ತಯಾರಿಸ್ತಾರೆ. ಇದ್ರ ಒಳಗಡೆ ಒಂದು ರೀತಿ ಕುಷನ್ ಇದ್ದಾಗೆ ಇರುತ್ತೆ. ಹಾಗಾಗಿ ಇದು ಸಾಗಾಣಿಕೆಯಲ್ಲಿ ಹಣ್ಣಿಗೆ ಯಾವುದೇ ರೀತಿಯ ಹಾನಿ ಆಗದಂತೆ, ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಡ್ಯಾಮೇಜ್ ಆಗದಂತೆ ಈ ಬ್ಯಾಗು ತಡೆಯುತ್ತದೆ. ಆದರೆ ಈ ಬ್ಯಾಗ್ ಅನ್ನು ಹಾಕುವ ಮೂಲ ಉದ್ದೇಶ ಈ ಟ್ರಾನ್ಸ್ಪೋರ್ಟೇಶನ್ ಡ್ಯಾಮೇಜ್ ಅನ್ನ ತಡೆಯಲಲ್ಲ, ಬದಲಿಗೆ ಈ ಸೇಬೆ ಹಣ್ಣಿಗೆ ಏನು ಹಣ್ಣು ನೊಣಗಳಿಂದ ಇದನ್ನು ರಕ್ಷಿಸಲು ಈ ಬ್ಯಾಗ್ ಅನ್ನ ಉಪಯೋಗಿಸ್ತಾರೆ. ಹಾಗೆ ಈ ಬ್ಯಾಗ್ ಅನ್ನು ದೋರೆಕಾಯಿ, ದೋರೆಕಾಯಿ ಅಂತಂದ್ರೆ ಕಾಯಿಯ ಅಂತಿಮ ಹಂತ, ಅದು ಆಗುವಾಗ ಈ ಬ್ಯಾಗ್ ಅನ್ನ ಕಾಯಿಗೆ ಹಾಕುತ್ತಾರೆ. ಇನ್ನು ನಾವು ಆಯಾ ಎಚ್ಆರ್ರಿಂದ ಬಿಡುಗಡೆಯಾದ ತಳಿಗಳ ಪ್ರಮುಖ ಅಂಶವನ್ನು ನೋಡೋದಾದ್ರೆ ಈ ಅರ್ಕಾ ಮೃದುಲ ಇದು ಹೈಬ್ರಿಡ್ ತಳಿ, ಅಧಿಕ ಫಸಲು ನೀಡುವ ಮಧ್ಯಮ ಗಾತ್ರದ ತಳಿ. ಹಣ್ಣುಗಳು ಮಧ್ಯಮ ಗಾತ್ರವಿದ್ದು ತಿರುಳು ಬಿಳಿ ಬಣ್ಣದ್ದಾಗಿದ್ದು ಮೃದುವಾದ ಬೀಜವನ್ನು ಹೊಂದಿರುತ್ತದೆ. ಕೊಯ್ಲಿನ ನಂತರ ಹಣ್ಣು ಬೇಗ ಹಾಳಾಗುವುದಿಲ್ಲ. ಹಾಗೆ ಅರ್ಕಾ ಕಿರಣ್ ಎಂಬ ತಳಿ ಕಡು ಕೆಂಪು ತಿರುಳನ್ನು ಹೊಂದಿದ್ದು ಇದರಲ್ಲಿ ಲೈಕೋಪಿನ್ ಕಂಟೆಂಟ್ ತುಂಬಾ ಅಧಿಕವಾಗಿರುತ್ತದೆ. ಇದು ಸಂಸ್ಕರಣೆಗೆ ಅತ್ಯುತ್ತಮವಾದ ತಳಿ. ಅರ್ಕಾ ರಶ್ಮಿ ಅಂತ ಇದು ಗುಲಾಬಿ ಅಥವಾ ಪಿಂಕ್ ಬಣ್ಣ ತಿರುಳನ್ನು ಹೊಂದಿರುತ್ತದೆ. ಹಾಗೆ ಅರ್ಕಾ ಪೂರ್ಣ ಇದು ಬಿಳಿ ತಿರುಳನ್ನು ಹೊಂದಿದ್ದು ಮೃದು ಬೀಜಗಳು ಇರುತ್ತವೆ. ಮಾಬಲೇಶ್ವರ ಶಾಸ್ತ್ರಿ ಅವರೇ, ಈಗ ಪೇರ್ಲೆ ಗಿಡದ ಸಸ್ಯಾಭಿವೃದ್ಧಿ ಕ್ರಮ, ಪ್ರೂನಿಂಗ್ ಮಾಡ್ತಾರಲ್ಲ ಅದು, ಮತ್ತೆ ಗಿಡಗಳ ನಾಟಿ ಅಂತರ, ಇವುಗಳ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ. ಒಳ್ಳೆಯದು. ಸೀಬೆ ಗಿಡಗಳನ್ನ ಗ್ರಾಫ್ಟಿಂಗ್, ಬಡ್ಡಿಂಗ್, ಗೂಟಿ ಕಟ್ಟುವುದು ಇದೇ ಮುಂತಾದ ವಿಧಾನಗಳಿಂದ ಅಭಿವೃದ್ಧಿ ಪಡಿಸಲಾಗುತ್ತದೆ. ಇವುಗಳಲ್ಲಿ ಗ್ರಾಫ್ಟ್ ಮಾಡಿದ ಗಿಡಗಳು ಅತ್ಯಂತ ಸೂಕ್ತ ಎಂದು ಕಂಡುಬಂದಿವೆ. ಇನ್ನು ಗಿಡಗಳ ನಾಟಿ ಅಂತರವನ್ನು ಹೇಳುವುದಾದ್ರೆ ತುಂಬಾ ಹಳೆಯ ಪದ್ಧತಿಯಲ್ಲಿ 6 ಮೀಟರ್ x 6 ಮೀಟರ್ ಅಂದ್ರೆ 18-20 ಅಡಿ ಅಂತರವನ್ನು ನೀಡುತ್ತಿದ್ದರು. ಆದರೆ ಈಗೀಗ ಅತಿ ಸಾಂದ್ರ ಪದ್ಧತಿ ಅಂದ್ರೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ರೈತರು ಏನ್ ಮಾಡ್ತಾರೆ, ಅದರಲ್ಲಿ 3 ಮೀಟರ್ x 3 ಮೀಟರ್ ಅಂದರೆ ಒಂದು 10x10 ಮೀಟರ್. ಆದರೆ ಉತ್ತಮವಾದ ಅಂತರ ಅಂತಂದ್ರೆ 4 ಮೀಟರ್ x 4 ಮೀಟರ್ ಅಥವಾ 4x5 ಮೀಟರ್ ಅಂದ್ರೆ ಗಿಡದಿಂದ ಗಿಡಕ್ಕೆ 4 ಮೀಟರ್ ಹಾಗೂ ಸಾಲಿನಿಂದ ಸಾಲಿಗೆ 5 ಮೀಟರ್. ಅಂದ್ರೆ ಈ ಅಂತರವನ್ನು ಹಾಕುವ ಉದ್ದೇಶ ಏನು ಅಂತಂದ್ರೆ ಎರಡು ಸಾಲುಗಳ ಮಧ್ಯೆ ಟ್ರ್ಯಾಕ್ಟರ್ ಅಥವಾ ಪವರ್ ಟಿಲ್ಲರ್ ಹೋಗುವಂತಿರಬೇಕು. ಹಾಗೆ ನಮಗೆ ಈಗಾಗಲೇ ಗೊತ್ತಿರುವಂತೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ತುಂಬಾ ಆಗಿರುವುದರಿಂದ ಎರಡು ಸಾಲುಗಳ ಮಧ್ಯೆ ಇರುವಂತಹ ಕಳೆಯನ್ನು ತೆಗೆಯಲಾಗಲಿ ಅಥವಾ ಮರಗಳಿಗೆ ಔಷಧಿ ಸಿಂಪರಣೆ ಮಾಡುವುದಕ್ಕಾಗಲಿ ನಾವು ಈ ಪವರ್ ಟಿಲ್ಲರ್ ಅನ್ನ ಉಪಯೋಗಿಸಬೇಕಾಗುತ್ತೆ. ಅದರಿಂದಾಗಿ ಈ ರೀತಿ ಅಂತರ ಕೊಡುವುದು ಅತ್ಯಂತ ಸೂಕ್ತ. ಇನ್ನು ಪ್ರೂನಿಂಗ್ನ ಕುರಿತು ಹೇಳುವುದಾದರೆ ಇತ್ತೀಚೆಗೆ ಅತಿ ಸಾಂದ್ರ ಪದ್ಧತಿಯನ್ನು ರೈತರು ಅನುಸರಿಸುತ್ತಿರುವುದರಿಂದ ಈ ಪ್ರೂನಿಂಗ್ ಬಹಳ ಅವಶ್ಯಕವಾಗಿದೆ. ನೆಲದಿಂದ ಸುಮಾರು 1 ಮೀಟರ್ ಎತ್ತರದವರೆಗೆ ಯಾವುದೇ ಪಾರ್ಶ್ವರೆಂಬೆ, ನಾವು ಸೈಡ್ ಬ್ರಾಂಚ್ ಅಂತ ಏನ್ ಹೇಳ್ತೀವಿ, ಅದನ್ನು ಬಿಡದೆ ಒಂದೇ ಕಾಂಡವನ್ನು ಇಡಬೇಕು. ಇದರಿಂದ ರಸಗೊಬ್ಬರ ಹಾಕಲು ಅಥವಾ ಕಳೆ ತೆಗೆಯಲು ನಮಗೆ ಅನುಕೂಲವಾಗುತ್ತದೆ. ಪ್ರತಿ ಸಲ ಸೀಬೆಯ ಕೊಯ್ಲು ಮುಗಿದ ನಂತರ ಪ್ರೂನಿಂಗ್ ಅಥವಾ ಚಾಟ್ನಿ ಅಂತ ನಾವು ಹೇಳ್ತೀವಿ ಇದಕ್ಕೆ ಕನ್ನಡದಲ್ಲಿ, ಅಂದ್ರೆ ಸೌರಿ ಬಿಡೋದು. ಹೌದು ಹೌದು, ಗಿಡಗಳ ರೆಂಬೆಯನ್ನು ಸೌರೋದು, ಗಿಡ ಟೊಂಗೆಯನ್ನು ಕಿತ್ತಾಕೋದು. ಹೌದು ಕಟ್ ಮಾಡಿ ಹೊತ್ತಾಕ್ಬಿಡೋದು. ಹೌದು, ಅದನ್ನ ಮಾಡಲೇಬೇಕು. ಪ್ರತಿ ಚಿಗುರಿನಲ್ಲಿ ಹೂ ಬಂದು ಇದು ಕಾಯಿ ಕಚ್ಚುತ್ತದೆ. ವರ್ಷಕ್ಕೆ ಸಾಧಾರಣವಾಗಿ 2 ಸಾರು ಕೊಯ್ಲು ಬರುತ್ತದೆ. ಆದರೆ ಈ ನಾವು ಪ್ರೂನಿಂಗ್, ಈ ಚಾಟ್ನಿ ಮಾಡುವುದು ಹಾಗೂ ನೀರನ್ನು ನಿಯಂತ್ರಿಸುವುದರಿಂದ ವರ್ಷ ಪೂರ್ತಿ ಇದು ಹಣ್ಣು ಬರುವ ಹಾಗೆ ನಾವು ಮಾಡಿಕೊಳ್ಳಬಹುದು. ನಾಟಿ ಮಾಡಿದ ಮೊದಲು 2-3 ವರ್ಷ ಅಲ್ಪಾವಧಿಯ ತರಕಾರಿ ಬೆಳೆಗಳನ್ನು ಸಹ ಇದರಲ್ಲಿ ಬೆಳೆಯಬಹುದು. ಸೀಬೆ ಗಿಡದ ಎತ್ತರವನ್ನು 6-8 ಅಡಿಗೆ ಸೀಮಿತಗೊಳಿಸಬೇಕು. ಏಕೆಂದರೆ ಹಣ್ಣು ಕೊಯ್ಯಲು ಹಾಗೂ ಔಷಧ ಸಿಂಪರಣೆಗೆ ಇವು ಅನುಕೂಲವಾಗುತ್ತವೆ. ಶಾಸ್ತ್ರಿಯವರೇ, ಈಗ ತೋಟಗಾರಿಕೆ ಬೆಳೆಯಲ್ಲಿ ಒಂದಾದ ಈ ಒಂದು ಪೇರ್ಲೆ ಹಣ್ಣು ಅಥವಾ ಸೀಬೆ ಹಣ್ಣಿನ ಬೆಳೆಗೆ ಯಾವಾಗ ನೀರನ್ನು ಕೊಡಬೇಕಾಗುತ್ತೆ, ಮತ್ತೆ ಗಿಡಗಳ ಸಂಖ್ಯೆ ಯಾವ ತರ ನಾಟಿ ಮಾಡಬೇಕಾಗುತ್ತೆ, ಗೊಬ್ಬರದ ಮಾಹಿತಿ ಕೂಡ ನಮಗೆ ಬೇಕಾಗುತ್ತೆ, ಅದನ್ನು ಕೂಡ ತಿಳಿಸ್ಕೊಡಿ. ಸೀಬೆ ಹಣ್ಣನ್ನು ಬೆಳೆಯಲು ನೀರಾವರಿ ಅತಿ ಅವಶ್ಯಕ. ಗಿಡಗಳಲ್ಲಿ ಹೂ ಕಚ್ಚಿ ಕಾಯಿ ಆಗುವಾಗ ನೀರು ಕೊಡಬೇಕು. ಕಾಯಿಗಳ ಬೆಳವಣಿಗೆಗೆ ನೀರು ಬೇಕೇ ಬೇಕಾಗುತ್ತದೆ. ಕಸಿ ಮಾಡಿದ ಗಿಡಗಳನ್ನು ನೆಡುವುದು ಅತ್ಯಂತ ಸೂಕ್ತ. ಒಂದು ಎಕರೆಗೆ ಬೇಕಾದ ಗಿಡಗಳ ಸಂಖ್ಯೆಯನ್ನು ನಾವು ಕೊಡುವ ಅಂತರದ ಮೇಲೆ ಅವಲಂಬಿಸಿರುತ್ತದೆ. ಉದಾಹರಣೆ, 12x12 ಅಡಿ ನಾವು ಹಾಕಿದರೆ ಒಂದು 300 ಗಿಡ ಒಂದು ಎಕರೆಗೆ ಬೇಕಾಗುತ್ತದೆ. 12x15 ಅಡಿಗೆ ನಾವು ಗಿಡಗಳನ್ನು ಹಾಕಿದರೆ 240 ಗಿಡ. ಹಾಗೆಯೇ 2x3 ಮೀಟರ್ಗೆ ಅಥವಾ 7x10 ಅಡಿಗೆ ಹಾಕಿದರೆ 620 ಗಿಡ ಎಕರೆಗೆ ಹಾಕಬಹುದು. ಇನ್ನು ಗೊಬ್ಬರ, ಈ ಸೀಬೆ ಹಣ್ಣಿಗೆ FIM ಅಥವಾ ಸಗಣಿ ಗೊಬ್ಬರ 25 kg ಒಂದು ಗಿಡಕ್ಕೆ ಬೇಕಾಗುತ್ತದೆ. ಹಾಗೆ ರಸಗೊಬ್ಬರ 1-3 ವರ್ಷದ ಗಿಡಕ್ಕೆ NPK ಪ್ರಮಾಣವನ್ನು ನಾನು ನೀಡ್ತಾ ಇದ್ದೀನಿ, 50, 25, 75 kg ಒಂದು ಎಕರೆಗೆ. 4-6 ವರ್ಷದ ಗಿಡಕ್ಕೆ 100, 40, 75 ಈ ಪ್ರಮಾಣದಲ್ಲಿ. ಹಾಗೂ 7-10 ವರ್ಷದ ಗಿಡಕ್ಕೆ 200 ಸಾರಜನಕ, 80 kg ರಂಜಕ ಹಾಗೂ 150 kg ಪೊಟ್ಯಾಶ್ ಬೇಕಾಗುತ್ತದೆ. 11 ವರ್ಷ ಮತ್ತು ತದನಂತರದ ಗಿಡಗಳಿಗೆ 300, 120 ಹಾಗೂ 150 kg ಪ್ರತಿ ಎಕರೆಗೆ ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್ ಬೇಕಾಗುತ್ತದೆ. ಇನ್ನು ಕೊಟ್ಟಿಗೆ ಗೊಬ್ಬರ ಹಾಗೂ ಈ ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್ ಗೊಬ್ಬರಗಳನ್ನು ಮಾರ್ಚ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ 2 ಕಂತುಗಳಲ್ಲಿ ನೀಡಬಹುದು. ಹಾಗೆಯೇ ಇಳುವರಿಯನ್ನು ಹೆಚ್ಚಿಸಲು ಯೂರಿಯಾ 1% ಅಂದರೆ 10 ಗ್ರಾಂ ಯೂರಿಯಾವನ್ನು 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಅದರ ಜೊತೆ ಜಿಂಕ್ ಸಲ್ಫೇಟ್ ಇದು 0.5% ಅಂದರೆ 5 ಗ್ರಾಂ 1 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ಅವುಗಳನ್ನು ಸ್ಪ್ರೇ ಮಾಡಬೇಕು. ಇವುಗಳನ್ನು ವರ್ಷಕ್ಕೆರಡು ಬಾರಿ ಅಂದರೆ ಮಾರ್ಚ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಕೊಡಬಹುದು. ಹಾಗೆಯೇ ಬೋರಾನ್ ಕೊರತೆಯನ್ನು ಸಿಂಪಡಿಸಲು ಅಂದರೆ ಎಲೆಗಳು ಚಿಕ್ಕದಾಗುವುದು, ಕಾಯಿಗಳು ಸೀಳುವುದು ಇವೇ ಮುಂತಾದವು ಈ ಬೋರಾನ್ ಕೊರತೆಯ ಗುಣಲಕ್ಷಣಗಳು. ಇವುಗಳನ್ನು ನಿವಾರಿಸಲು ಬೋರಾಕ್ಸ್ 3 ಗ್ರಾಂ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಹೂ ಬಿಡುವ ಹಾಗೂ ಕಾಯಿ ಕಚ್ಚುವ ಹಂತಗಳಲ್ಲಿ ಸಿಂಪಡಿಸಬೇಕು. ಇನ್ನು ಸೀಬೆಹಣ್ಣಿನ ವ್ಯವಸಾಯದಲ್ಲಿ ಇರುವ ಇನ್ನೊಂದು ಪ್ರಮುಖ ತೊಂದರೆ ಎಂದರೆ ಗಿಡಗಳ ಎಲೆಗಳು ಕಂದು ಬಣ್ಣಕ್ಕೆ ತಿರುಗುವುದು. ನೀವು ಬಹುಶಃ ನೋಡಿರ್ತೀರಾ ಅನ್ಸುತ್ತೆ, ಇದಕ್ಕೆ ನಾವು ಬ್ರಾಂಜಿಂಗ್ ಆಫ್ ಲೀವ್ಸ್ ಅಂತ ಹೇಳ್ತೀವಿ. ಈ ಎಲೆಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಇದು ಜಿಂಕ್, ಮ್ಯಾಗ್ನೇಶಿಯಂ, ಮ್ಯಾಂಗನೀಸ್, ಕೊಪ್ಪರ್ ಮುಂತಾದ ಲಘು ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುವುದು. ಇದನ್ನು ಸರಿಪಡಿಸಲು ಲಘು ಪೋಷಕಾಂಶಗಳಿರುವ ಗೊಬ್ಬರವನ್ನು 5 ಗ್ರಾಂ 1 ಲೀಟರ್ ನೀರಿಗೆ ಮಿಶ್ರ ಮಾಡಿ ಶಾಂಪೂ ಹಾಗೂ ಲಿಂಬೆ ಹಣ್ಣಿನ ರಸದೊಂದಿಗೆ ಸಿಂಪಡಿಸಬೇಕು. ಇದನ್ನು 4 ಹಂತಗಳಲ್ಲಿ ಕೊಡಬಹುದು. ಮೊದಲನೆಯದಾಗಿ ಹೊಸ ಚಿಗುರುಗಳು ಬಂದಾಗ, ಎರಡನೆಯದಾಗಿ ಮೊದಲನೇ ಸ್ಪ್ರೇ ನಂತರ 1 ತಿಂಗಳ ಅವಧಿಯಲ್ಲಿ, ಮೂರನೆಯದಾಗಿ ಹೂ ಬಿಡುವ ಹಂತದಲ್ಲಿ ಹಾಗೂ ಕೊನೆಯದಾಗಿ ಕಾಯಿ ಕಚ್ಚುವ ಹಂತದಲ್ಲಿ ನೀಡಬಹುದು. ಮಹಾಬಲೇಶ್ವರ ಶಾಸ್ತ್ರಿ ಅವರೇ, ಈಗ ಪೇರ್ಲೆ ಗಿಡದ ನಾಟಿ ಮಾಡುವ ವಿಧಾನ ಮತ್ತು ಗೊಬ್ಬರ ಹಾಕೋದು ಬಗ್ಗೆನೂ ಕೂಡ ನಮ್ಮ ರೈತರಿಗೆ ಮಾಹಿತಿ ಬೇಕಾಗುತ್ತೆ, ಅದನ್ನು ಕೂಡ ತಿಳಿಸ್ಕೊಡಿ. ಇನ್ನು ಈ ಸೀಬೆ ಬೆಳೆಯ ಪ್ರದೇಶವನ್ನು ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧಪಡಿಸಿ ನಮಗೆ ಬೇಕಾದ ಅಂತರದಲ್ಲಿ ಅಂದರೆ ನಾನು ಈಗಾಗಲೇ ಹೇಳಿದಾಗೆ 2x3 ಮೀಟರ್ ಅಥವಾ 3x3 ಮೀಟರ್ ಇತ್ಯಾದಿ ಅಂತರದಲ್ಲಿ 90 ಘನ ಸೆಂಟಿಮೀಟರ್ ಗಾತ್ರದ ಗುಂಡಿಗಳನ್ನು ಮೊದಲು ತೆಗೆಯಬೇಕು. ಈ ಗುಣಿಗಳನ್ನು ಮೇಲ್ಮಣ್ಣು ಮತ್ತು ಕಾಂಪೋಸ್ಟ್ಗಳ ಮಿಶ್ರಣದಿಂದ ತುಂಬಬೇಕು. ನಂತರ ಕಸಿ ಗಿಡಗಳನ್ನು ನಾಟಿ ಮಾಡಿ ಗಿಡಗಳಿಗೆ ಕೋಲಿನ ಆಸರೆ ಅಂದರೆ ಸಪೋರ್ಟನ್ನು ಕೊಟ್ಟು ಅದನ್ನು ರಕ್ಷಿಸಬೇಕು. ನಾಟಿ ಮಾಡುವಾಗ ಕಸಿ ಮಾಡಿದ ಭಾಗ ಭೂಮಿಯ ಮೇಲಿರುವಂತೆ ಜಾಗ್ರತೆ ವಹಿಸಬೇಕು. ಇದು ತುಂಬ ಮುಖ್ಯವಾದ ವಿಷಯ. ಯಾಕೆಂತಂದರೆ ನಾವು ನಾಟಿ ಮಾಡುವಾಗ ಕಸಿ ಮಾಡಿದ ಭಾಗ ಮಣ್ಣಿನ ಒಳಗಡೆ ಇದೆ ಅಂತಂದರೆ ಆ ಭಾಗ ತುಂಬ ಸೂಕ್ಷ್ಮವಾಗಿರುವುದರಿಂದ ಅಲ್ಲಿ ಈ ಶಿಲೀಂಧ್ರಗಳ ಹಾವಳಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಅದು ಯಾವಾಗಲೂ ಭೂಮಿಯಿಂದ ಮೇಲೆ ಇರುವಂತೆ ನಾವು ಜಾಗ್ರತೆ ವಹಿಸಬೇಕು. ಇನ್ನು ಗೊಬ್ಬರ ಹಾಕುವುದು ಹಾಗೂ ಅಂತರ ಬೇಸಾಯದ ಬಗ್ಗೆ ಹೇಳುವುದಾದರೆ ಉತ್ತಮ ಇಳುವರಿಗಾಗಿ ಮಳೆಗಾಲದ ಪ್ರಾರಂಭದಲ್ಲಿ ಗಿಡಗಳಿಗೆ ಗೊಬ್ಬರಗಳನ್ನು ಒದಗಿಸಬೇಕು. 15 ದಿನಗಳಿಗೆ ಒಮ್ಮೆ ನೀರು ಹಾಯಿಸಬೇಕು. ಗಿಡಗಳ ಪಾತಿಗಳನ್ನು ಕಳೆಯಿಂದ ಮುಕ್ತವಾಗಿಡಬೇಕು. ನಾಟಿ ಮಾಡಿದ ಮೊದಲ 3-4 ವರ್ಷಗಳವರೆಗೆ ತರಕಾರಿ ಹಾಗೂ ದ್ವಿದಳ ಧಾನ್ಯದ ಬೆಳೆಗಳನ್ನು ಸೀಬೆ ತೋಟದಲ್ಲಿ ಅಂತರ್ ಬೆಳೆಗಳನ್ನಾಗಿ ಬೆಳೆಯಬಹುದು. ಈಗ ಪ್ರತಿಯೊಂದು ತೋಟಗಾರಿಕಾ ಬೆಳೆಗೆ ಅಥವಾ ಯಾವುದೇ ಬೆಳೆ ಇರಲಿ ಅದು ಸಂರಕ್ಷಣಾ ಕ್ರಮಗಳ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಯಾವ ತರ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು, ಯಾವ ರೋಗಗಳು ಇದಕ್ಕೆ ಬಾಧೆ ಆಗುವ ಸಾಧ್ಯತೆ ಇದೆ ಶಾಸ್ತ್ರಿಯವರೇ? ಹೌದು, ಈ ಉಳಿದ ಹಣ್ಣಿನ ಬೆಳೆಗಳು ಅಥವಾ ತರಕಾರಿ ಬೆಳೆಗಳು ಯಾವುದೇ ಬೆಳೆಗಳಲ್ಲಾದರೂ ಈ ಸಸ್ಯ ಸಂರಕ್ಷಣಾ ಕ್ರಮ ತುಂಬಾ ಮುಖ್ಯವಾದದ್ದು. ಇದರಲ್ಲಿ ಸೀಬೆ ಹಣ್ಣಿಗೆ ಬೀಳುವಂತಹ ಕೀಟಗಳನ್ನು ನಾವು ನೋಡುವುದಾದರೆ ಕಜ್ಜಿ ತಿಗಣೆ ಅಥವಾ ಟೀ ಸೊಳ್ಳೆ ಅಂತ ಏನ್ ಹೇಳ್ತೀವಿ ಅದು, ಹಿಟ್ಟು ತಿಗಣೆ, ಶಲ್ಕ ಕೀಟ, ಎಲೆ ತಿನ್ನುವ ಹುಳು, ತೊಗಟೆ ತಿನ್ನುವ ಹುಳು ಮತ್ತು ಹಣ್ಣು ನೊಳ ಫ್ರೂಟ್ ಫ್ಲೈ ಇವು ತುಂಬಾ ಪ್ರಮುಖವಾದವು. ಶಲ್ಕ ಕೀಟಗಳು ಅಥವಾ ಸ್ಕೇಲ್ ಇನ್ಸೆಕ್ಟ್ ಅಂತ ಏನ್ ನಾವು ಹೇಳ್ತೀವಿ, ಇದರ ನಿಯಂತ್ರಣಕ್ಕಾಗಿ ಹುಳುಗಳಿದ್ದ ಭಾಗಗಳನ್ನು ಪ್ರಾರಂಭಿಕ ಹಂತದಲ್ಲಿ ಕಡಿದು ಸುಟ್ಟು ಹಾಕಬೇಕು. ಹಾಗೆಯೇ ಶಲ್ಕ ಕೀಟ ಹಾಗೂ ಹಿಟ್ಟು ತಿಗಣೆಗಳ ಹತೋಟಿಗಾಗಿ 40 ಮಿಲಿಲೀಟರ್ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆಯನ್ನು 5 ಮಿಲಿಲೀಟರ್ ಸಾಬೂನಿನ ದ್ರಾವಣದೊಂದಿಗೆ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಹಾಗೆ 10 ದಿನಗಳ ಅಂತರದಲ್ಲಿ ಇದನ್ನು ಪುನರಾವರ್ತಿಸಬೇಕು. ಇನ್ನು ಕಜ್ಜಿ ತಿಗಣಗಳ ನಿಯಂತ್ರಣಕ್ಕಾಗಿ 4 ಗ್ರಾಂ ಕಾರ್ಬೋರಿಲ್ ಅಥವಾ 2 ಮಿಲಿಲೀಟರ್ ಮೆಲೋಥಿಯನ್ ಇದನ್ನು ಪ್ರತಿ ಲೀಟರ್ ನೀರಿನೊಂದಿಗೆ ಸೇರಿಸಿ ಸಿಂಪಡಿಸಬೇಕು. ಇನ್ನು ಫ್ರೂಟ್ ಫ್ಲೈ ಅಥವಾ ಹಣ್ಣಿನ ನೊಣಗಳ ನಿಯಂತ್ರಣಕ್ಕಾಗಿ ಮೋಹಕ ಬಲೆಗಳು ಫ್ರೂಟ್ ಫ್ಲೈ ಟ್ರ್ಯಾಪ್ಸ್ಗಳನ್ನು 10-15 ಒಂದು ಹೆಕ್ಟೇರಿಗೆ ಬಳಸಬೇಕು. ಹಾಗೆ ಈ ಸೀಬೆ ಹಣ್ಣಿನಲ್ಲಿ ಪ್ರಮುಖವಾದ ರೋಗಗಳು ಅಂತಂದರೆ ಹಣ್ಣು ಕೊಳೆ ರೋಗ, ಕಜ್ಜಿ ರೋಗ ಮತ್ತು ಕಪ್ಪು ಬೂದಿ ರೋಗ ಅಥವಾ ಕಪ್ಪು ಶಿಲೀಂಧ್ರ ರೋಗ. ಹಣ್ಣು ಕೊಳೆ ರೋಗದ ನಿಯಂತ್ರಣಕ್ಕಾಗಿ 2 ಗ್ರಾಂ ಜೈನೆಬ್ ಅಥವಾ ಮ್ಯಾಂಕೋಜೆಬ್ ಅಥವಾ ಕ್ಲೋರೋಥೆಲೋನಿಲ್ ಇವುಗಳನ್ನು 2 ಗ್ರಾಂ 1 ಲೀಟರ್ ನೀರಿಗೆ ಮಿಶ್ರ ಮಾಡಿ ಸಿಂಪಡಿಸಬೇಕು. ಕಪ್ಪು ಶಿಲೀಂಧ್ರ ಅಥವಾ ಸೂತಿ ಮೋಲ್ಡ್ ನಿಯಂತ್ರಣಕ್ಕಾಗಿ 2% ಗಂಜಿ ಅಥವಾ ಸ್ಟಾರ್ಚ್ ಅನ್ನು 20 ಗ್ರಾಂನಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಇನ್ನೊಂದು ಪ್ರಮುಖವಾದ ಅಂಶ ಸೀಬೆ ಬೆಳೆಯಲ್ಲಿ ಅಂತಂದ್ರೆ ನಿಮೆಟೋಡ್ ಅಥವಾ ಜಂತು ಹುಳುಗಳ ಸಮಸ್ಯೆ. ಇದು ಸಹ ಸೀಬೆ ಹಣ್ಣಿನ ಗಿಡಗಳಲ್ಲಿ ಒಂದು ಪ್ರಮುಖವಾದ ಸಮಸ್ಯೆಯಾಗಿರೋದ್ರಿಂದ ನಾವು ಗಿಡಗಳನ್ನು ನರ್ಸರಿಯಿಂದ ತಂದು ನೆಡುವಾಗ ನಮ್ಮ ಹೊಲಕ್ಕೆ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಸೀಬೆಯಲ್ಲಿ ಬರುವ ನಿಮೆಟೋಡ್ ಇದನ್ನ ಮೆಲೆಡೋಗೈನೆ ಎಂಟೆರೋಲೋಬಿ ಕರೆಯುತ್ತಾರೆ. ಇದು ನರ್ಸರಿ ಹಂತದಲ್ಲಿ ಬರದಂತೆ ತಡೆಯಲು ಏರ್ ಲೇಯರಿಂಗ್ ಗೂಟಿ ಕಟ್ಟುವ ಸಮಯದಲ್ಲಿ ಮಣ್ಣು ರಹಿತವಾಗಿ ಅಂದರೆ ಕ್ವೈರ್ ಪಿತ್ ಅನ್ನ ಬಳಸಿ ಪ್ಯಾಶ್ಚರೀಕರಿಸಿದ ಮಣ್ಣು ಅಂದರೆ ಸ್ಟೆರಲೈಸ್ಡ್ ಮಣ್ಣನ್ನು ಬಳಸುವುದರಿಂದಲೂ ಸಹ ಇವು ನರ್ಸರಿ ಹಂತದಲ್ಲಿ ಬರದಂತೆ ತಡೆಯಬಹುದು. ಹಾಗೆಯೇ ರೈತರ ಜಮೀನಿನಲ್ಲಿ ಬರದಂತೆ ಮಾಡಲು ಸೀಬೆ ತೋಟದಲ್ಲಿ 2 ಸಾಲು ಚೆಂಡು ಹೂವು ಅಂದರೆ ಈ ಗಿಡಗಳಿಗೆ ನಾವು ಪಾತಿ ಮಾಡ್ತೀವಿ ಆ ಗಿಡದ ಬುಡದಲ್ಲೇ ನಾವು 2 ಸಾಲು ಚೆಂಡು ಹೂವು ಬೆಳೆಯಬಹುದು. ಹಾಗೆಯೇ ನಾಟಿ ಮಾಡುವಾಗ ಪ್ರತಿ ಗುಂಡಿಗೆ 250 ಗ್ರಾಂ ಅಂದರೆ 1/4 ಕೆಜಿ ಆಗುವಷ್ಟು ಬೇವಿನ ಹಿಂಡಿ ಬಳಸಿ ಹಾಗೆಯೇ ಪ್ರತಿ 3 ತಿಂಗಳಿಗೆ ಒಮ್ಮೆ ಇದನ್ನ ಪುನರಾವರ್ತಿಸುವುದರಿಂದ ಇದನ್ನ ನಿಯಂತ್ರಣಕ್ಕೆ ತರಬಹುದು. ಪೇರಲೆ ಹಣ್ಣಿನ ಬೇಸಾಯದಲ್ಲಿ ಕೊನೆಯದಾಗಿ ಕೊಯ್ಲು ಮತ್ತು ಇಳುವರಿ ಕುರಿತು ಮಾಹಿತಿ ಮಾಡಿಕೊಡಿ. ಸೀಬೆಯು ನಾಟಿ ಮಾಡಿದ 3-4 ವರ್ಷಗಳ ನಂತರ ಫಲ ಬಿಡಲು ಪ್ರಾರಂಭಿಸುತ್ತದೆ, ಆದರೆ ಆರ್ಥಿಕ ಇಳುವರಿ 5-6 ವರ್ಷಕ್ಕೆ ಪ್ರಾರಂಭವಾಗುತ್ತದೆ. ಸೀಬೆಯು ಸಾಧಾರಣವಾಗಿ ವರ್ಷದಲ್ಲಿ 3 ಸಲ ಹೂ ಬಿಡುತ್ತದೆ, ಅಂದರೆ ಇದಕ್ಕೆ ನಾವು ಅಂಬೆ ಬಹಾರ್ ಅಂದರೆ ಫೆಬ್ರವರಿ, ಮೃಗ ಬಹಾರ್ ಅಂದರೆ ಜೂನು, ನಂತರ ಹಸ್ತಬಹಾರ್ ಅಂದರೆ ಅಕ್ಟೋಬರ್, ಹೀಗೆ 3 ತಿಂಗಳಿಗೊಂದ್ಸಲ ಇದು ವರ್ಷದಲ್ಲಿ 3 ಸಲ ಹೂ ಬಿಡುತ್ತದೆ. ಈ ಸೀಬೆ ಬೆಳೆಯ ಇನ್ನೊಂದು ವಿಶೇಷತೆ ಏನೆಂದರೆ ನಾವು ಗಿಡಗಳಲ್ಲಿ ವಾಟರ್ ಸ್ಟ್ರೆಸ್ ಅಥವಾ ನೀರು ಕೊಡದೆ ಹಾಗೂ ಪ್ರೂನಿಂಗ್ ಅನ್ನು ಮಾಡುವುದರಿಂದ ಹಾಗೂ ಸಸ್ಯ ಪ್ರಚೋದಕಗಳನ್ನು ಉಪಯೋಗಿಸುವುದರಿಂದ ವರ್ಷಪೂರ್ತಿ ಹಣ್ಣುಗಳನ್ನು ಪಡೆಯಬಹುದು. ಇನ್ನು ಇದರ ಇಳುವರಿ ಹಂತಕ್ಕೆ ಬಂದರೆ 10-1 ಎಕರೆಗೆ ನಾವು ಇಳುವರಿಯನ್ನು ಪಡೆಯಬಹುದು. 10 ವರ್ಷದ ಗಿಡದಿಂದ ಪ್ರತಿ ವರ್ಷಕ್ಕೆ ಸುಮಾರು 1,000-1,500 ಹಣ್ಣುಗಳನ್ನು ಪಡೆಯಬಹುದು. ಇದು ಪ್ರಮುಖವಾಗಿ ನಾವು 1 ಎಕರೆಗೆ ಎಷ್ಟು ಗಿಡಗಳನ್ನು ಬೆಳೆಸ್ತೀವಿ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಆಯ್ತು ಮಾಬಲೇಶ್ವರ ಶಾಸ್ತ್ರಿಯವರೇ, ಪ್ರಸ್ತುತ ತೋಟಗಾರಿಕಾ ಬೆಳೆಗಳಲ್ಲಿ ಒಂದಾದ ಪೇರಲೆ ಹಣ್ಣು ಅಥವಾ ಸೀಬೆ ಹಣ್ಣಿನ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಯಾವ ತರ ಅದರಲ್ಲಿ ತಳಿಗಳು ಬರ್ತವೆ, ಯಾವ ತರ ವಾತಾವರಣದಲ್ಲಿ ಅದು ಬೆಳಿಬೇಕಾಗುತ್ತೆ, ಮಣ್ಣಿನ ರಚನೆ ಹೇಗಿರಬೇಕು, ಮತ್ತೆ ಯಾವ ತರ ಅದನ್ನ ಬೆಳವಣಿಗೆ ಸಂರಕ್ಷಣಾ ಕ್ರಮಗಳು, ಮತ್ತೆ ಯಾವ ತರ ರೋಗಗಳನ್ನ ನಿಯಂತ್ರಣ ಮಾಡಬೇಕಾಗುತ್ತೆ, ಪ್ರೂನಿಂಗ್ ಯಾವ ತರ ಮಾಡಬೇಕಾಗುತ್ತೆ, ಹೀಗೆ ಸೀಬೆಹಣ್ಣಿನ ಸಮಗ್ರ ಬೇಸಾಯ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷೆ ಮಾಡಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ನನ್ನ ಸಂಪರ್ಕ ಸಂಖ್ಯೆ 9880536846 ಅಥವಾ 9880536846. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಪೇರಲ ಅಥವಾ ಸೀಬೆ ಕೃಷಿ ಕುರಿತು ಮಹಾಬಲೇಶ್ವರ ಶಾಸ್ತ್ರಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನು ಮುಂದೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ತುರುವಿಕೆರೆ ತಾಲೂಕು ಮಾಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ. ಆ ಮಾಡದೆ ಶರಣು ಭಕ್ತನು ಸಿದ್ಧರೋಡ ಬೇಡ ಶಿವನ ಭಜನೆ ಮಾಡಿ ಶಿವಚರಣರ ಕೊಂಡಾಡಿ ಶಿವನ ಭಜನೆ ಮಾಡಿ ಶಿವಚರಣರ ಕೊಂಡಾಡಿ ಭವದ ಮೊಲ ತಿಳಿ ಅಭವನ ಸ್ಮರಣೆಯ ಮರಲೇ ಭವದ ಮೊಲ ತಿಳಿ ಅಭವನ ಸ್ಮರಣೆಯ ಮರಬೇಡಿ ಶಿವನ ಭಜನೆ ಮಾಡಿ ಬಾ